ಪರೀಕ್ಷೆಯು ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಕೂಲಿ ರಾಜ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಗೀತೆ. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ, ಮಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ, ಮಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ. ಮುದ್ದಿನ ಅರಗಿನಿ ನೀನಮ್ಮ, ವಾತ್ಸಾಯನ ಸೂತ್ರಕ್ಕೆ ಸ್ಫೂರ್ತಿ ನಿನ್ನ ಬಡುಕುವ ನಡುವಮ್ಮ, ನಿನ್ನ ಮಾತಿನ ಬಿಸಿಯ ಏಟಿನ ರಭಸವ ತಾಳೆನೋ ಮಹಾರಾಯ, ಮತ್ತೊಂದು ಚಿತ್ತಿನ ಮಳೆಯಲ್ಲಿ ಮೀಯುತ ಬಳಸೋ ಏ ಮರೆಯ, ರಾತ್ರಿಯ ನಿದ್ದೆ ಕದ್ದ ಚಿಲುವೆ ನಿನ್ನ ಬಿಟ್ಟಿರನ, ತಾವರೆ ಮೊಗದ ಚಿನ್ನ ತಾಮಸಬೇಕೆ ಇನ್ನ, ಮುದ್ದಿನ ಕಡಲೆ ನಿನ್ನ ನನ್ನ. ಮೈಸೂರ ಮಲ್ಲೆ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ, ಮಿಂಚುಳ್ಳಿ ನಿನ್ನ ಕಣ್ಣು, ನೀಲಿಯ ದ್ರಾಕ್ಷಿ ಹಣ್ಣು, ನಿನಕೆನ್ನೆ ಕಿತ್ತಳೆಯ ಹಣ್ಣು. ಮೈಸೂರ ಮಲ್ಲೆ ನೀನು ಬೆಂಗಳೂರು ಕರಗ, ಮಲ್ಲಿಗೆ ನೀನು ಹಿಡಿದರೆ ಪ್ರೀತಿಯ ಸ್ವರ್ಗ. ಸುಮಬಾಣ ಪ್ರಣಯದ ಆಟಕ್ಕೆ ಬೇಕಿದ ಚೆಲುವೆ ನಿನ್ನ ತನುವಿನ ಮನ ಸದನ, ಹೊನ್ನಿನ ಗಣಿಯೇ ನಿನ್ನ ಪ್ರೀತಿಯ ಮುನಿಸೇರನ್ನ, ಮನಸ್ಸಿನ ಮಹಲಲ್ಲಿ ನಿನ್ನ ರಾಜ್ಯವ ಸ್ಥಾಪಿಸು ಇನ್ನ. ಮೈಸೂರ ಮಲ್ಲ ನೀನು ಕರಗ ಕರಗ, ಮಲ್ಲಿಗೆ ನೀನು ಹಿಡಿದರೆ ಸ್ವರ್ಗ ಸ್ವರ್ಗ, ಮಿಂಚುಳ್ಳಿ ನಿನ್ನ

ನೀನೇ ನಾರಾನಕ್ರ ಎದೆಯಂ ಬಾಗೋಡೌನಲ್ಲಿ ಕ್ವಿಂಟಾಲ್ ಕ್ವಿಂಟಾಲ್ ಸಕ್ರೆ ತುಂಬು ಮಳೆಗಾಲದಲ್ಲಿ ಬರಗಾಲ ಬಂದ ಒಣ ಬ್ರಹ್ಮಚಾರಿ ನಾನು ಕಾಪಾಡಬೇಕು ನೀನು ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಗಿಸಬ್ಯಾಡ ಪ್ರಾಣ ಹೊಂಟೊಯ್ತದೆ ಬಾಡಿ ಬೆಂದೊಯ್ತದೆ ಜೀವ ಜಲ್ಲಂತದೆ ಮೈ ಜುಮ್ಮಂತದೆ ವಾಪನ್ ಹೆರೋ ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಕಣ್ಣ ಮುಂದೆ ಓಡಾಡ ಬ್ಯಾಡ್ವೆ ಜೀವ ಜಲ್ಲಂತದೆ ಬಾಡಿ ಜುಮ್ಮಂತದೆ ಜೀವ ಜಲ್ಲಂತದೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಯುಗ ಚಿತ್ರದ ಗೀತೆ. ಹಾಡಿದ್ದಾರೆ ಕೈಲಾಶ್ ಖೇರ್, ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್.